ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರ. ವೇಳೆ 6:50:40. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಈ ಕಾರ್ಯಕ್ರಮದೊಳಗ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 573ನೇ ಸಂಚಿಕೆ, ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ನಂತರ ಜಮಖಂಡಿ ತಾಲೂಕಿನ ಹುನ್ನೂರು ಗ್ರಾಮದ ಶ್ರೀಮತಿ ಸೋನವ್ವ ಭೋಜಪುಗೋಳ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳನ್ನು ಕೇಳಿದಿರಿ. ಈಗ ಮೊದಲಿಗೆ ಕೆಲವು ಜಾಹೀರಾತುಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರಗಳ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ. ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ. ಹೆಮ್ಮೆಯಿಂದ ರೈತರಂತಾರೆ, ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ ಕಿಸಾನೋ ನೆ ಕರೀಬ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ ಪಿಎಂಎಸ್ಬಿವೈ ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೊ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. ಆರ್ಪಿಎಲ್ಐಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೇಳ್ರಪ್ಪ ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳಕೊಳ್ಳಗಳಲ್ಲಿ ಹೊಸ ನೀರು ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ, ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳೋಣ ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 573ನೇ ಸಂಚಿಕೆ. ಪ್ರಸ್ತುತಿ ಸೋಮಶೇಖರ್ ಎಸ್ ರುಳಿ. ಮೇಘ ಸಂದೇಶ ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮನುಷ್ಯ ಬಯಸುವುದು ಒಂದು, ಆದರೆ ಆಗುವುದು ಇನ್ನೊಂದು. ದೇವರ ಮುಂದೆ ಮನುಷ್ಯ ಪ್ರಾರ್ಥನೆ ಮಾಡಿ ನನಗೆ ಅದು ಬೇಕು ಇದು ಬೇಕು ಅಂತೇಳಿ ಪ್ರಸ್ತಾವನೆಯನ್ನ ಇಡ್ತಾನ, ಆದ್ರೆ ದೇವರು ಇನ್ನೊಂದನ್ನೇ ಕೊಡ್ತಾನ. ಆದ್ರೆ ಕಳೆದ ವಾರ ಹಂಗಾಗ್ಲಿಲ್ಲ. ಬಹುತೇಕ ನಮ್ಮ ಆಸೆ ಆಕಾಂಕ್ಷೆಗಳು ನೆರವೇರಿದವು ಅಂಥೇಳಿ ಅನಿಸ್ತದ. ಇಂಥ ಒಂದು ಸಂದರ್ಭ ಬಂದಾಗ ಬಹಳ ಖುಷಿ ಆಗ್ತದ. ಅಂದ್ರೆ ನಾವು ಅನ್ಕೊಂಡಿದ್ದು ಆಯ್ತು ಅಂತಂದ್ರೆ ನಮಗ ಬಹಳ ಖುಷಿ ಆಗ್ತದ. ಅಂಥ ಖುಷಿ ತಮ್ಮಲ್ಲಿ ನಾನು ಇವತ್ತಿನ ದಿವಸ ಗಮನಿಸ್ತಾ ಇದ್ದೀನಿ. ಆದ್ಮೇಲೆ ನಾನು ಸೋಮಶೇಖರ್ ಎಸ್ ರುಳಿ ಮತ್ತೊಂದು ಮೇಘ ಸಂದೇಶದ ಸಂಚಿಕೆ ಜೊತೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಕಳೆದ ವಾರ ನಾವು ಅನ್ಕೊಂಡಿದ್ವಿ ಹಿಂದಿನ ವಾರದ ಏನು ವಾತಾವರಣ ಇತ್ತು ಅದೇ ರೀತಿಯಾದಂತಹ ವಾತಾವರಣ ಈ ವಾರವೂ ಕೂಡ ಇದ್ರೆ ನಮಗೆ ಒಳ್ಳೇದಾಗ್ತದೆ ಅನ್ನುವಂತಹ ಮಾತನ್ನ ತಾವು ಬಹುತೇಕರು ಅನ್ಕೊಂಡಿದ್ರಿ. ಯಾಕಪ್ಪ ಅಂತಂದ್ರೆ ಸಾಕಷ್ಟು ಕೆಲಸಗಳು ಉಳಿದಿದ್ವು, ವಿಶೇಷವಾಗಿ ಕೊಯ್ಲು ಮಾಡುವಂತಹ ಒಂದು ಕೆಲಸ, ಅದರ ಜೊತೆಗೆ ಸ್ಪ್ರೇ ಮಾಡುವುದಿರಬಹುದು, ಕಳೆ ಕಸ ತೆಗೆಯುವುದಿರಬಹುದು, ಹಿಂಗ ಅನೇಕ ರೈತಾಪಿ ಕೆಲಸಗಳು ತಮಗ ಇದ್ದು ಬಿಸಿಲಿತ್ತು ಅಂತಂದ್ರೆ ಚಲೋ ಕೆಲಸ ಆಗ್ತದೆ ಅನ್ನುವಂತಹ ಮಾತಿತ್ತು. ಅದೇ ರೀತಿಯಾಗಿ ವಾತಾವರಣ ಕೂಡ ವರ್ತನೆ ಮಾಡಿದೆ ಅಂತ ಹೇಳ್ಬಹುದು. ಯಾವ ರೀತಿ ನಾವು ಅಗದಿ ಕರೆಕ್ಟ್ ಆಗಿ ನಿರ್ಣಯ ಮಾಡಿದ್ವಿ, ಅಗದಿ ಕರೆಕ್ಟ್ ಆಗಿ ನಿರೀಕ್ಷೆ ಮಾಡಿದ್ವಿ, ಅದೇ ರೀತಿಯಾಗಿ ವಾತಾವರಣ ವರ್ತನೆ ಮಾಡಿದ್ದು ಬಹಳ ಖುಷಿ ಕೊಡುವಂತಹದ್ದು ಮತ್ತು ಆಶ್ಚರ್ಯ ಕೂಡ ಉಂಟು ಮಾಡುವಂತಹದ್ದು. ಯಾಕಪ್ಪ ಅಂತಂದ್ರೆ ನಾವು ಸೋಮವಾರ ತನಕನು ನೀವು ಏನು ಕೆಲಸ ಮಾಡ್ಕೋತೀರಿ ಅದಕ್ಕೆ ಬಾಧೆ ಆಗಂಗಿಲ್ಲ ಅನ್ನುವಂತಹ ಮಾತನ್ನ ಏನು ತಜ್ಞರೇ ಹೇಳಿದ್ರು ಅದನ್ನೇ ನಾವು ತಮಗೆ ಹೇಳಿದ್ವಿ. ಏನೋ ಅಲ್ಲಲ್ಲಿ ಅತಿ ಹಗುರವಾಗಿ ಅಥವಾ ಹಗುರವಾಗಿ ಮಳೆ ಆಗಬಹುದು ಅನ್ನುವಂತಹ ಮಾತು ಕೂಡ ಇತ್ತು. ಇದೇ ರೀತಿಯಾಗಿ ಏನು ಹೆಚ್ಚಿನ ಪ್ರಮಾಣದ ಬಿಸಿಲು ಕಳೆದ ವಾರ ನಮಗೆ ನೋಡೋದಕ್ಕೆ ಸಿಕ್ತು. ಹಿಂಗಾಗಿ ನೀವು ಏನು ಆಡಿಯೋ ಕಳಿಸಿರಿ ವಿಡಿಯೋ ಕಳಿಸಿರಿ ಬಹಳ ಸಂತೋಷ ಆಗ್ತದೆ. ಯಾವ ರೀತಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಿ ಕೃಷಿ ಅನ್ನೋದನ್ನ ನೋಡಿ ಬಹಳ ಸಂತೋಷ ಆಗ್ತದೆ. ಯಾಕಪ್ಪ ಅಂತಂದ್ರೆ ಇದರ ಉದ್ದೇಶ ಇರುವುದೇ ಅದು. ನೀವು ಅಗ್ರಿಕಲ್ಚರ್ ಪ್ಲಾನ್ ಮಾಡಬೇಕು, ಅದರ ತಕ್ಕಂಗ ಕೆಲಸ ಮಾಡಿಕೊಳ್ಬೇಕು ಮತ್ತು ನುಕ್ಸಾನನ್ನ ಶೂನ್ಯಕ್ಕೆ ತರಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಉದ್ದೇಶ. ಅದೇ ರೀತಿಯಾಗಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಬಹಳ ಆನಂದ ಆಗ್ತದೆ. ನೀವು ಎಷ್ಟು ಗಂಭೀರವಾಗಿ ಇದ್ರ ಬಗ್ಗೆ ತಗೊಳ್ತಾ ಇದ್ದೀರಿ ಅನ್ನುವಂಥದ್ದು. ನೀವು ಅಷ್ಟೇ ಅಲ್ಲ, ನಿಮ್ಮ ಜೊತೆಗೆ ನೀವು ಏನು ಗ್ರೂಪ್ನೊಳಗಿದ್ದವರಾಗಿರಬಹುದು ಅಥವಾ ಕೀಳುಗರಾಗಿರಬಹುದು, ನಿಮ್ಮಲ್ಲಿ ನೀವೇ ಏನು ಚರ್ಚೆ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮಲ್ಲಿ ಮಾಹಿತಿಯ ಒಂದು ಎಕ್ಸ್ಚೇಂಜ್ ಏನ್ ಮಾಡ್ಕೊಳ್ತಾ ಇದ್ದೀರಿ, ಅದಲ್ಲದೆ ಬೇರೆ ಬೇರೆ ರೈತರಿಗೂ ಕೂಡ ಈ ಕ್ರಮವನ್ನು ಕೇಳಿಸುವಂತಹ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದೀರಿ, ತಮಗ ಅದಕ್ಕಾಗಿ ನಾವು ಆಭಾರಿಯಾಗಿದ್ದೇವೆ. ಯಾಕಪ್ಪ ಅಂತಂದ್ರೆ ಇದು ಎಲ್ಲಾ ರೈತರಿಗೂ ಮುಟ್ಟಬೇಕು, ಕಟ್ಟ ಕಡೆಯ ರೈತನಿಗೂ ಕೂಡ ಈ ಮಾಹಿತಿ ಮುಟ್ಟಬೇಕು. ಒಂದಿಲ್ಲ ಒಂದು ಸಂದರ್ಭದೊಳಗೆ ಅವರು ಯಾರಿನ್ನ ತನ ಕೇಳಿಲ್ಲ, ಅವರು ಇದರ ಸಂಪರ್ಕದೊಳಗೆ ಬಂದ್ರ ಮುಂದಿನ ದಿನಗಳಲ್ಲಿ ಅವರು ಇದನ್ನ ಬಿಟ್ಟು ಹೋಗುವುದಿಲ್ಲ ಅನ್ನುವಂತಹ ಒಂದು ವಿಶ್ವಾಸ ನಮಗದ, ನಿಮಗೂ ಕೂಡ ಇದೆ. ಅದಕ್ಕಾಗಿ ನೀವೇನು ಜನರಿಗೆ ಪರಿಚಯ ಮಾಡ್ತಾ ಇದ್ದೀರಿ ಅದಕ್ಕಾಗಿ ತಮಗ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಏನು ತಾವು ಹೇಳಿರಿ. ಕಳೆದ ವಾರ ಕೆಲವರು ತಮ್ಮ ವಿಚಾರಗಳನ್ನು ಹೇಳಿದ್ದೀರಿ, ಏನೇನು ಕೆಲಸ ಆಗ್ಯಾವ ಅಂತ ಹೇಳಿದ್ದೀರಿ, ನಿಮ್ಮ ಧ್ವನಿಯನ್ನ ನಾವೀಗ ಕೇಳೋಣ. ರೈತ ಸಂದೇಶ. ಡಾಕ್ಟರ್ ಸೋಮಶೇಖರ್ ಉಳಿ ಸರ್ ಅವರಿಗೆ ನಮಸ್ಕಾರಗಳು, ಜೊತೆಗೆ ಗ್ರೂಪಿನ ಎಲ್ಲಾ ಆತ್ಮೀಯ ನಮ್ಮ ರೈತ ಮಿತ್ರರಿಗೂ ಕೂಡ ನಮಸ್ಕಾರಗಳು. ಬಾಂಧವರೇ, ನಾನು ಸಂಗನಗೌಡ ಸಿದ್ದಗೊಂಡ ಶ್ರೀನಿವಾಸ ಅಡಗಿ, ತಾಲೂಕು ಜಿಲ್ಲಾ ಕಲಬುರಗಿ. ನಾನು ಆಕಾಶವಾಣಿಯ ಖಾಯಂ ಕೇಳುಗ, ಜೊತೆಗೆ ಮೇಘ ಸಂದರ್ಶ ಕಾರ್ಯಕ್ರಮ ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮದಿಂದ ನಾನು ಬಹಳಷ್ಟು ಅನುಕೂಲವನ್ನ ಮಾಡಿಕೊಳ್ತಾ ಇದ್ದೀನಿ. ಉದಾಹರಣೆಗಾಗಿ ತಮಗೆ ನಾನು ಕಳೆದ ಎರಡು ವಾರಗಳ ಮತ್ತು ಅದರ ಮೊದಲಿನ ವಾರದಲ್ಲಿ ಒಂದು ವಾತಾವರಣದ ನಡವಳಿಕೆಯನ್ನ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ತಾವೆಲ್ಲರೂ ಕಾರ್ಯಕ್ರಮ ಮೂಲಕ ತಿಳ್ಕೊಂಡಿರಿ. ಅದೇ ರೀತಿ ಒಳಗ ಕಳೆದ ಎರಡು ವಾರಗಳ ಹಿಂದೆ ಮಾರಾಳ ಗ್ರಾಮದ ನಮ್ಮ ಆತ್ಮೀಯ ಬಸವರಾಜ ಕಡಗಂಚಿ ಸರ್ ಅವರು ನನಗೆ ಕರೆ ಮಾಡಿ ಉದ್ದಿನ ರಾಶಿ ಮಾಡೋದಾದ್ರಿ ಹ್ಯಾಂಗ್ ಮಾಡಬೇಕು ಅಂತಕ್ಕಂಥದ್ದು ಮಾಹಿತಿ ಏನಾದ್ರೆ ನೀವೇನು ಕೇಳಿಸ್ಕೊಂಡ್ರಿ ಅಂತ ಅಂದಾಗ ನಾನು ಗ್ರೂಪ್ ಒಳಗ ಬಂದು ಮಲ್ಲಿಕಾರ್ಜುನ್ ಕೊಳ್ಳೂರ್ ಸರ್ ಅವರು ಮಾತಾಡಿರ್ತಕ್ಕಂಥದ್ದು ವಿಷಯವನ್ನ ತಿಳ್ಕೊಂಡು ಅವರಿಗೆ ಹೇಳದೆ ನಾನು ಸರ್ ಜೊತೆ ಮಾತಾಡಕ್ ಆಗಿಲ್ಲ ನನಗೆ. ಕೊಳ್ಳೂರ್ ಸರ್ ಅವರು ಮಾತಾಡಿರ್ತಕ್ಕಂಥ ವಿಷಯವನ್ನು ಅವ್ರು ಹಂಚ್ಕೊಂಡ್ರು ಸರ್. ಒಂದು ಮೂರ್ನಾಲ್ಕು ದಿನವರೆಗೆ ತಾವು ಏನದ ಕಾಯಿ ಒಂದು ಮಾತನ್ನ ಸರ್ ಅವ್ರು ಹೇಳ್ಯಾರಂತಕ್ಕಂಥದ್ದು ಅವರಿಗೆ ನಾನು ತಿಳಿಸಿದಾಗ ಅವರು ಅದೇ ರೀತಿ ಒಳಗ ರಾಶಿಯನ್ನ ನಿಲ್ಲಿಸಿ ನಂತರ ದಿನಗಳಲ್ಲಿ ಮಳೆ ಹಿಂದೆ ಈಗ ಸ್ವಲ್ಪ ಮಟ್ಟಿಗೆ ಹಿಂದೆ ಹೊಡೆದಿದೆ. ತಾವೆಲ್ಲರೂ ಕೂಡ ತಮ್ಮ ಕೃಷಿ ಚಟುವಟಿಕೆಗಳನ್ನ ಮತ್ತೆ ಕೆಲವೊಂದು ರಾಶಿಗಳನ್ನ ಮಾಡಿಕೊಳ್ಳಗೆ ತುಂಬಾ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಇದೆ ಅಂತಕ್ಕಂಥ ವಿಚಾರ ಹಂಚಿಕೊಂಡಾಗ ಆ ಮಾತನ್ನ ನಾನು ಕಡಗಂಚಿ ಸರ್ ಜೊತೆ ಮಾತಾಡಿದಾಗ ಅವರು ತಮ್ಮ ಒಂದು 8-9 ಚೀಲ ಉದ್ದಿನ ರಾಶಿಯನ್ನ ಒಂದು ನಿರಾಳವಾಗಿ ಮಾಡಿಕೊಂಡಿರ್ತಕ್ಕಂಥದ್ದು ಅದರ ಜೊತೆ ಜೊತೆಯಲ್ಲಿ ನಾನು ನನ್ನ ಅನೇಕ ನಮ್ಮ ಹೊಲದಲ್ಲಿ ತರಕಾರಿಗಳನ್ನ ನಾನು ಬೆಳೀತಾ ಇದ್ದೀನಿ. ಆ ಒಂದು ಬೆಳೆಯ ಮತ್ತು ನಿರ್ವಹಣೆಯಲ್ಲಿ ತುಂಬಾ ನನಗೆ ಅನುಕೂಲವಾಗಿರ್ತಕ್ಕಂತ ಒಂದು ಮಾಹಿತಿ ನೀರು ನಿರ್ವಹಣೆ ಆಗ್ಲಿ ಮಳೆ ಇಲ್ದಿದ್ರೆ ನಾನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಮತ್ತೆ ಅದರ ಜೊತೆ ಔಷಧಗಳನ್ನ ಮತ್ತೆ ಕಳೆ ಕಸವನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಮತ್ತು ಹೊಲಗಳಲ್ಲಿ ಎಡೆಹೆಚ್ಚಕ್ಕೆ ಬೆಳೆಗಳನ್ನ ಯಾವ ರೀತಿ ಒಳಗೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಸಮಗ್ರವಾಗಿ ನನಗೆ ಈ ಕಾರ್ಯಕ್ರಮದ ಮಾಹಿತಿ ತುಂಬಾ ಅನುಕೂಲ ಆಗಿದೆ ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ಮಾಹಿತಿಯನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಒಂದು ಮಾಹಿತಿ ಪ್ರಕಾರ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ತಮಗೂ ಕೂಡ ಒಂದು ಒಳ್ಳೆಯ ಮಾಹಿತಿ ಆಗ್ಬೋದು ಅಂತಕ್ಕಂತ ಒಂದು ನನ್ನ ವಿಚಾರ. ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ ಸರ್, ನಾವು ಕೊಳ್ಳೂರಿನಿಂದ ಮಲ್ಲಿಕಾರ್ಜುನ್ ಮಾತಾಡತ್ತೇನ್ರಿ ಸರ್. ಈ ವಾರ ಹೇಳಿದ್ರು ಸರ್ ಅದೇ ಪ್ರಕಾರ ರವಿವಾರ ತನಕ ಭಾರಿ ಅಂದ್ರೆ ಭಾರಿ ಬಿಸಿಲಿತ್ತು ಸರ್ ಈ ವಾರ. ಇವತ್ತ ಸರ್ ಸಾಧಾರಣ ಮಳೆ ಬಿದ್ದ ಸರ್ ಕೊಳ್ಳೂರ ಮ್ಯಾಗ ಒಂದು 5-10 ಮಿನಿಟ್ ಮಳೆ ಬಿದ್ದ ಸರ್. ಈಗ ಚಂದ್ರಪಳ್ಳಿ ಸುತ್ತಮುತ್ತ ಮಳೆ ಬೀಳತ್ತದ್ರಿ ಸರ್. ಕಡೆ ಹೆಚ್ಚನ್ ಹೆಚ್ಚಂದ್ರೆ ಕುಂಚಮರ ಇರಕ ಹೆಚ್ಚಾಗ್ಯದ್ರಿ ಮಳೆ. ಕಡೆ ಬೀದರ್ ಸೈಡಿಗೂ ಇದು ಮಾಡತ್ತದ ಸರ್, ಮಿಂಚಲತ್ತದ ಸರ್. ಇವತ್ತ ಇನ್ನೂ ಬರ್ಬೋದು ಸರ್. ನೀವು ಹೇಳಿದ ಪ್ರಕಾರ ಈ ವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ತನಕ ಬಿಸಿಲು ಹೇಳಿದ್ರಿ ಸರ್. ಅದೇ ಪ್ರಕಾರ ಬಿಸಿಲು ಬಿದ್ದ ಸರ್. ನಾಳೆನಿಂದ ಮಳೆ ಹೇಳಿದ್ರಿ ಸರ್, ಮಳೆ ಬರ್ಬೋದ್ರಿ ಸರ್. ಈಗ ಹೆಚ್ಚನ್ ಹೆಚ್ಚು ಫುಲ್ ಮೋಡ ಮುಚ್ಕೊಂಡ್ ಕುಂತದ್ರಿ ಸರ್, ಮಳೆ ಬೀಳತ್ತದ್ರಿ ಸರ್. ಚಂದ್ರಪಳ್ಳಿ ಡ್ಯಾಮಿನಿಮೇ ಮಳೆ ಬೀಳತ್ತದ್ರಿ. ಈಗ ಬರ್ಬೋದ್ರಿ ಸರ್. ನಮಗ ಇನ್ನೊಂದು ಅರ್ಧ ತಾಸಲ್ಲಿ ಒಂದು ತಾಸಲ್ಲಿ ನೀರು ಒಂದು ಎತ್ತಿನ ಹೆಜ್ಜಿದಾಗ ನೀರು ನಿಂದ್ರಪ್ಪಲೆ ಆಯ್ತಪ್ಪ ಅಂದ್ರೆ ಜರ ಬೆಳೆಗಳಿಗೆ ಸರಿಯಾಗತ್ತದ ಸರ್. ಯಾಕಂದ್ರೆ ಈಗ ಚಲೋನ ಹೊಲಕ್ಕೆ ಏನ್ ಮಳಿ ಬೇಕಾಗಲ್ರಿ ಸರ್. ರಾಶಿ ಭೂಮಿ ಅಂತ ಭೂಮಿಗಳಿಗೆ ಆರ್ಕೊಂಡ್ ಬರೋ ಭೂಮಿಗಳಿಗೆ ನೀರು ಮಳಿ ಬೇಕತ್ತದ್ರಿ. ಹಂಗೆ ಬಿತ್ತಣಿಕೆ ಹಂತದಲ್ಲಿ ಏನ ಈಗ ನಾವು ಚಿತ್ತಿ ಬಿದ್ದಿದಾಗ ಏನ ಕಡ್ಲಿ ಜೋಳ ಏನ ಹಾಕ್ತೀವಿ ನೋಡ್ರಿ ಸರ್, ಈಗೆಲ್ಲ ಹೊಲ ಹದ ಮಾಡಿ ಇಕ್ಕಿದೇವ್ರಿ, ಅದಕ್ಕೆ ಮಳಿ ಬೇಕ್ರಿ ಸರ್ ಕಂಪಲ್ಸರಿ. ಒಂದ್ 50-70 ರೈತರಿಗೆ ವಾಟ್ಸ್ಆಪ್ ದಾಗ ನಿಮ್ದು ಯೂಟ್ಯೂಬ್ ಮೇಘ ಸಂದೇಶ ಗ್ರೂಪ್ನಾಗನು ಅವ್ರಿಗೆ ಕಳ್ಸಿನ್ರಿ ಸರ್. ನಾನು ಸಾಕಷ್ಟು ರೈತರಿಗೆ ಈಗ ಎಲ್ಲರೂ ತನ್ನ ಕೆಲಸ ಎಲ್ಲ ಯಾವ್ದೇ ತರದ ಒಂದು ಕೆಲಸ ಬೇಕಾದ್ರು ಬಿ ಶನಿವಾರ ಸಂಜೆದಾಗ ಎಲ್ಲ ರವಿರ್ತಾಗ ಮುಗಿಸ್ಕೊಂಡ್ರಿ ಸರ್. ಮತ್ತೆ ಹಂಗೆ ಸೋಯಾ ಬಂದವ್ರಿ ಸರ್, ಈಗ ಸೋಯಾ ಕಟಾವ್ ಮಾಡೋದ್ ಬಿ ಬಿಟ್ಟಾರ್ರಿ ಸರ್. ಈಗ 4 ದಿನ ಬಿಟ್ಟಾರಿ ಒಟ್ಟ, ಈಗ ಹಬ್ಬ ಮಾಡಿ ಕೆಸ ಸೋಯಾ ಕೊಯ್ಬೋದ್ರಿ ಸರ್ ಸಾಕಷ್ಟು ರೈತರು ಸರ್. ಥ್ಯಾಂಕ್ ಯು ಸರ್. ತಾಲೂಕು ಮದಗುಡಿ ಸರ್, ನಮ್ಮದು ಕಡಗಂಚಿಯಲ್ಲಿ ಮಳೆ ಜೋರಾಗಿ ಬರ್ತದೆ ಸರ್. 27/9/2022 ಈ ಹಸ್ತ ಮಳೆ ಕೂಡುತ್ತೆ ಸರ್. ಸೋಮಶೇಖರ್ ಉಳಿ ಸರ್ ಹೇಳ್ದಂಗೆ ಏನೇನು ಕೆಲಸಗಳು ಮಾಡ್ಕೋತೀರಿ ಇದೊಂದು ವಾರದಾಗ ಮಾಡ್ಕೊಂತ ಹೇಳಿರು, ಆದ ಕಾಲಕ್ಕಾಗಿ ನಾವು ಎಲ್ಲ ಕೆಲಸಗಳು ಆಗ್ಯಾವ ಸರ್. ನಾನು ಅವರಿಗೆ ವಂದನೆಯನ್ನು ಹೇಳುತ್ತೇನೆ. ನಮಸ್ಕಾರ ಸರ್. ಬಿಜಾಪುರ ಜಿಲ್ಲಾ ಚರ್ಚನ್ ತಾಲೂಕ್ ನಂದ್ರಿ ಸರ್. ಈಗ ಎಲ್ಲಾ ಕಡೆ ಮಳೆ ಆಗುದು ಆದ್ರ ಸರ್ ಇವತ್ತು ತಿಳಿಸ್ಬೇಕು ಸರ್. ಏನು ಎಲ್ಲಾ ಮಂದಿ ಬೆಳಿ ರೈತರು ಸದ್ದ ನೀರಿಗೆ ಬಂದವ ಸರ್. ಎಲ್ಲಾ ಕಡೆ ಸ್ವಲ್ಪ ತ್ರಾಸ ನಡೋದ ಸರ್. ಮಳಿ ಬಂತವ್ ಕೆಲವಂತವ್ರಿ ಆಗತ್ತ ಸರ್, ಕೆಲವೊಂದ್ ಕಡೆ ಇಲ್ಲ ಸರ್. ಏನ್ ಮಳಿ ಸರ್ ಕಂಡೀಷನ್ ಆಗುದು ಆಲಾರ್ದು ಒಂದ್ ಸ್ವಲ್ಪ ರೈತರಿಗೆ ಮುನ್ಸೂಚನೆ ಕೊಡ್ಬೇಕು ಸರ್. ಸೋಮಶೇಖರ್ ಉಳಿಗೆ ನಮಸ್ಕಾರ ಸರ್. ರಾಯಚೂರು ಜಿಲ್ಲೆ ದೇವದೂರು ತಾಲೂಕು ಎಂಗಣಕಲ್ ಗ್ರಾಮದ ಶೇಖರಪ್ಪ ಬಾಗಲಿ ಅವರು ಮಾತನಾಡುತ್ತೇವೆ. ಹೋದ ವಾರ ಮೇಘ ಸಂದೇಶದಲ್ಲಿ ಮೂಡಿಬಂದಂತೆ ಸೋಮವಾರದೊಳಗಡೆ ಎಲ್ಲ ಕೆಲಸಗಳನ್ನು ಮುಗಿಸಿಕೊಳ್ಳಿ, ಸೋಮವಾರ ನಂತರ ಮಳೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಿದರು. ಅದರಂತೆ ನಮ್ಮ ಭಾಗದಲ್ಲಿ ಆದಿವಾರ ಸಾಯಂಕಾಲವರೆಗೂ ಯಾವುದೇ ಮಳೆ ಬಂದಿರಲಿಲ್ಲ. ಆದಿವಾರ ರಾತ್ರಿ 1 ಗಂಟೆಯಿಂದ ಹಿಡಿದು 2-3 ಗಂಟೆ ಸ್ವಲ್ಪ ಬಿಟ್ಟು ಅತಿ ಹಗುರದಿಂದ ಮಳೆ ಆಗಿದೆ. ನಮ್ಮ ಭಾಗದಲ್ಲಿ ದೇವದುರ್ಗ ತಾಲೂಕಿನ ಮೊಸರುಕಲ್ಲು ಹೋಬಳಿಯಲ್ಲಿ ಆಗಿದೆ ಮತ್ತು ಕಲ್ಲೂರು ರಾಯಚೂರು ತಾಲೂಕಿನಲ್ಲಿ ಮಟ್ಮಾರಿ ಇವೆಲ್ಲ ಕಡೆ ಒಳ್ಳೆ ಹಸಿ ಮಳೆ ಆಗಿದೆ. ಆದರೆ ನಮ್ಮ ಊರಿನಲ್ಲಿ ಆಗಿಲ್ಲ, ಹಗುರದಿಂದ ಅತಿ ಹಗುರ ಮಳೆ ಆಗಿದೆ. ಆದರೂ ಮೇಘ ಸಂದೇಶ ಹೇಳಿದ ಪ್ರಕಾರ ನಮ್ಮ ಭಾಗದಲ್ಲಿ ಒಳ್ಳೆ ಅನುಕೂಲ ಇತ್ತು, ಈಗ ಮಳೆ ಪ್ರಾರಂಭ ಆಗಿದೆ. 10 ಜನ ರೈತರು ಹತ್ತಿಯನ್ನು ಬಿಡಿಸಿಕೊಳ್ಳಿ ಅಂತ ನಾವು ಮುನ್ಸೂಚನೆ ಕೊಟ್ಟಿದ್ವಿ. ಅದರ ಪ್ರಕಾರ ಅವರು ಅಮಾವಾಸ್ಯೆ ಅಂದ್ರು. ಆದ್ರೆ ಅಮಾವಾಸ್ಯೆ ಅಂದ್ರೆ ಈ ತರ ವಾತಾವರಣ ಇದೆ ಅಂದಾಗ ಕೆಲವೊಬ್ಬ ರೈತರು ಬಿಡಿಸಿಕೊಂಡ್ರು. ಕನಿಷ್ಠ ಅಂದ್ರೆ ಒಬ್ಬೊಬ್ಬ ರೈತರು 10 ಕ್ವಿಂಟಲ್ ಹತ್ತಿಯನ್ನು ಮನೆಯಾಗೆ ತೆಗೆದುಕೊಂಡು ಬಂದ್ರು. ಇನ್ನ ಕೆಲವು ರೈತರು ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೂ ಅವ್ರಿಗೆ ಸ್ವಲ್ಪ ಮಳೆ ಬಂದು ತೊಂದರೆ ತೋರಿಸ್ತು, ಅವ್ರಿಗೆ ಅನುಭವ ಆಗಿದೆ. ಇನ್ನ ಒಂದು 70% ಹತ್ತಿ ನಮ್ಮಲ್ಲಿ ಕಾಯಿಡಿ ಹಂತದಲ್ಲಿ ಇದೆ. ಆದ್ರೂ ಮಳೆ ಬಂದ್ರೆ ಬಹಳ ಒಳ್ಳೇದು ನಮಗೆ. ಈ ವಾರ ಮಳೆ ಬಂದ್ರೇನೆ ಬಹಳ ಒಳ್ಳೇದೆಂದು ತಮ್ಮಲ್ಲಿ ನಿಂತ್ಕೋದು. ಮೇಘ ಸಂದೇಶದ ನಮ್ಮ ಭಾಗದ ರೈತರು ಇನ್ನೂ ಎಲ್ಲ ಸುರಕ್ಷಿತವಾಗಿ ಮಾಡಿಕೊಂಡಿದ್ವಿ. ಬೆನ್ಗಣಕಲ್ ಸುತ್ತಮುತ್ತಲಿನ ಗ್ರಾಮದಲ್ಲಿ ಮಳೆ ಕೊರತೆ ಇದೆ, ಮಳೆ ಬರಬೇಕಂದ್ರೆ ತಮ್ಮಲ್ಲಿ ವಿನಂತಿಸ್ತೇನೆ. ನಾಳೆ ಯಾವ ಸೂಚನೆ ಬರುತ್ತದೆ ಅದರಂತೆ ನಾವು ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವುದಕ್ಕೆ ಮುಂದೆ ಆಲೋಚನೆಯಲ್ಲಿ ಇರುತ್ತೇವೆ. ಸೋಮಶೇಖರ್ಗಳಿಗೂ ಮತ್ತು ಆಕಾಶವಾಣಿ ಕೇಂದ್ರದ ಎಲ್ಲಾ ಸಿಬ್ಬಂದಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು. ಎಲ್ ಕೆ ವೀರನಗೌಡ ಮಠಮಾರಿ ಗ್ರಾಮದಿಂದ ಸರ್. ಸರ್, ನೀವು ಕಳೆದ ಸಂಚಿಕೆಯಲ್ಲಿ ಹೇಳಿದಿರುವ ಹಾಗೆ ಒಂದು ವಾರ ಪೂರ್ತಿ ಮಿಶ್ರ ವಾತಾವರಣ ಅಂತ ಹೇಳಿದ್ರೆ ಸರ್, ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಮಿಶ್ರ ವಾತಾವರಣದಿಂದ ಕೂಡಿತ್ತು ಸರ್. ಅತಿ ಹೆಚ್ಚು ಬಿಸಿಲು ಮತ್ತು ಅತಿ ತಣ್ಣನೆ ಗಾಳಿ ಮತ್ತು ಮೋಡ ಕವಿದ ವಾತಾವರಣ ಎಲ್ಲಾ ರೀತಿಯಿಂದ ಒಂದು ವಾರ ಪೂರ್ತಿ ಮಿಶ್ರ ವಾತಾವರಣದಿಂದ ಕೂಡಿತ್ತು ಸರ್. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ರೀತಿಯಿಂದ ಮಳೆ ಆಗಿಲ್ಲ ಸರ್. ಸರ್, ಹತ್ತಿ ಹೊಲದಲ್ಲಿ ಕಸ ಕೇಳಿದೀವಿ ಸರ್, ಮತ್ತೆ ಗೊಬ್ಬರ ಬಿತ್ತನೆ ಮಾಡಿದ್ವಿ ಸರ್, ಮತ್ತು ಕ್ರಿಮಿನಾಶಕ ಸಿಂಪಡಣೆ ಮಾಡಿದೀವಿ ಸರ್. ಒಂದು ರೀತಿಯಲ್ಲಿ ಹೇಳಬೇಕಾದ್ರೆ ಯುದ್ಧಕ್ಕೆ ರೆಡಿ ಆಗಿದಂಗೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲಾ ಚಟುವಟಿಕೆಗಳನ್ನು ಪೂರ್ಣಗೊಳಿಸಿ ನಾವು ಈಗ ಮಳೆಗೋಸ್ಕರ ಕಾಯ್ತಾ ಇದೀವಿ ಸರ್. ಈಗ ಮಳೆ ಬಂದ್ರೆ ಸರ್, ಈ ವಾರದಲ್ಲಿ ಹತ್ತಿ ಬೆಳೆ ಬಂಗಾರದ ಬೆಳೆ ಬರುತ್ತೆ ಸರ್. ಹತ್ತಿ ಬಿತ್ತನೆ ಮಾಡಿದ್ರಿಂದ ಈಗ ಒಂದು ಉತ್ತಮ ಮಳೆ ಬೇಕಾಗಿದೆ ಸರ್. ಈ ವಾರದಲ್ಲಿ ಉತ್ತಮ ಮಳೆ ಆದ್ರೆ ಸರ್, ಎಲ್ಲ ರೈತರಿಗೆ ಒಂದು ಸಂತೋಷಕವಾಗಿ ಮತ್ತು ಬಂಗಾರದಂತೆ ಬೆಳೆ ಬರುತ್ತೆ ಸರ್. ಹಾಗಾಗಿ ಈ ವಾರವನ್ನು ಮಳೆ ಬೇಕಾಗಿ ನಾವು ಎಲ್ಲ ರೈತರ ಪರವಾಗಿ ನಿರೀಕ್ಷೆ ಮಾಡ್ತಾ ಇದೀವಿ ಸರ್. ನಮಸ್ಕಾರಗಳು. ಬಸವರಾಜ್ ಮತ್ತು ಮಾತನಾಡುವುದು ಸರ್. ನೀವು ಹೇಳಿದ ಪ್ರಕಾರ ಎಲ್ಲ ಗಳೆ ಕಸ ಕಾತ ಎಲ್ಲ ಆಗಿದ್ರಿ ಸರ್. ಈ ಮಳೆ ಬಂದ್ರೆ ಗುಣ ಆಗ್ತಾರ ಸರ್. ಇವತ್ತೇನಾದ ಮೇಘ ಸಂದೇಶ ಕೇಳಕ್ ಕುಂದಿರ್ತೀವಿ ಸರ್. ಈ ಕಡೆ ಎಲ್ಲ ನಮ್ಮ ತೋಟದ ಬಳಿ ಇದ್ದವ್ರು ಎಲ್ಲ ಬಂದು ಕುಂದಿರ್ತಾರ ಸರ್ ಕೇಳಕ್ಕೆ. ಮಳೆ ಆದ್ರೆ ಚಲೋ ಆದ್ರಿ ಸರ್. ನಮಸ್ಕಾರ ಸರ್. ಈಗ ಹಬ್ಬದ ಸಮಯ, ಎಲ್ಲೆಲ್ಲೂ ನವರಾತ್ರಿಯ ಸಂಭ್ರಮ ಮನೆ ಮಾಡಿದೆ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಾಂಧವರಿಗೆ, ಆಸಕ್ತರಿಗೆ, ಶ್ರೋತೃಗಳಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಮತ್ತು ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಸಲದ ಹಬ್ಬ ತಮ್ಮೆಲ್ಲರ ಬಾಳಿನೊಳಗ ಸಂತೋಷ ಸಂಭ್ರಮಗಳನ್ನು ತುಂಬಲಿ ಅಂತೇಳಿ ನಾವು ಹೃತ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀವಿ. ಆತ್ಮೀಯರೇ, ಇವತ್ತು ಬಹಳ ಪ್ರಮುಖವಾದಂತಹ ದಿನ. ಇಡೀ ವಿಶ್ವದೊಳಗ ಪ್ರವಾಸೋದ್ಯಮ ದಿನವನ್ನಾಗಿ ಇವತ್ತಿನ ದಿನ ಅಂತಂದ್ರ September 27 ಆಚರಣೆ ಮಾಡಲಾಗ್ತದ. ತಮಗೆಲ್ಲ ಗೊತ್ತೇ ಅದ, ಪ್ರವಾಸ ಮಾಡೋದ್ರಿಂದ ನಮ್ಮ ಜ್ಞಾನವೃದ್ಧಿ ಆಗ್ತದ, ಹೊಸ ಹೊಸ ವಿಷಯಗಳನ್ನ ತಿಳಿದ್ರಿಂದ ನಮ್ಮಲ್ಲಿ ಆನಂದ ಸಂತೋಷ ಎಲ್ಲ ಒಳಮೂಡ್ತವ. ಅದಕ್ಕೆ ಪ್ರವಾಸ ಮಾಡ್ರಿ ಅಂತೇಳಿ ನಮ್ಮ ಹಿರಿಯರು ಹೇಳ್ಕೊತಾನೆ ಬಂದಿದ್ದಾರೆ. ಒಂದು ಪ್ರಸಿದ್ಧವಾದಂತಹ ಒಂದು ಗಾದೆ ಮಾತಾದ, ಏನು, ಕೋಶ ಓದುವುದಕ್ಕಿಂತ ದೇಶ ಸುತ್ತುವುದು ಲೇಸು ಅಂತ ಹೇಳಿ. ಅದಕ್ಕೆ ಮನುಷ್ಯರು ಓದುವುದಕ್ಕಿಂತ ಹೆಚ್ಚಿಗೆ ತಿರುಗಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನ, ಹೆಚ್ಚಿನ ಜ್ಞಾನವನ್ನ ನಾವು ಪಡಿತೀವಿ. ಅದಕ್ಕೆ ಪ್ರವಾಸ ಅನ್ನುವಂಥದ್ದು ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಪ್ರವಾಸೋದ್ಯಮ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ. ಪ್ರವಾಸೋದ್ಯಮದಿಂದ ವೈಯಕ್ತಿಕವಾಗಿ ಅನೇಕ ಲಾಭಗಳು ಆಗ್ತವ, ಅದರ ಜೊತೆಗೆ ನಮ್ಮ ಸಮಾಜಕ್ಕೆ, ದೇಶಕ್ಕೆ ಕೂಡ ಸಾಕಷ್ಟು ಲಾಭಗಳು ಈ ಉದ್ಯಮದಿಂದ ಆಗ್ತವ. ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಉದ್ಯಮವಾಗಿ ಇದು ಬೆಳೀತಾ ಇದೆ. ಸಾಕಷ್ಟು ಬಗೆಯ ಪ್ರವಾಸೋದ್ಯಮಗಳನ್ನು ನಾವು ನೋಡ್ತಾ ಇದ್ದೀವಿ. ಧಾರ್ಮಿಕ ಪ್ರವಾಸೋದ್ಯಮ ಇರಬಹುದು, ನಿಸರ್ಗ ಪ್ರವಾಸೋದ್ಯಮ ಇರಬಹುದು, ಸಾಗರ ಪ್ರವಾಸೋದ್ಯಮ ಇರಬಹುದು, ನದಿ ಪ್ರವಾಸೋದ್ಯಮ ಇರಬಹುದು, ಹಿಂಗ ಬೇರೆ ಬೇರೆ ಹೆಸರಿಟ್ಟು ಬೇರೆ ಬೇರೆ ಜಾಗಗಳಿಗೆ ಸಂದರ್ಶನ ಮಾಡಿ ಅಲ್ಲಿ ಆನಂದವನ್ನು ಪಡೆಯುವಂತಹ ಒಂದು ಏನು ಕಾರ್ಯ ಇದೆ ಅದಕ್ಕೆ ಅದೇ ಹೆಸರನ್ನು ಕೊಟ್ಟು ಅಂತಹ ಒಂದು ಉದ್ಯಮ ಅಂತೇಳಿ ಕರೀತಾ ಇರುವುದನ್ನ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ಸಂಖ್ಯೆ ಒಳಗೆ ಇಂತಹ ಉದ್ಯಮಗಳು ಅದಾವ. ಇಲ್ಲಿ ಇವತ್ತಿನ ದಿವಸ ನಾನು ಚರ್ಚೆ ಮಾಡ್ತಾ ಇರಬೇಕು ಅನ್ನುವಂತಹ ಉದ್ಯಮದ ಹೆಸರೇನಪ್ಪಾ ಅಂತಂದ್ರೆ ಅದು ಕೃಷಿ ಪ್ರವಾಸೋದ್ಯಮ. ನಮ್ಮ ರೈತರಿಗೆ ನೇರವಾಗಿ ಸಂಬಂಧಪಟ್ಟಂತಹ ಒಂದು ಉದ್ಯಮ ಅಂತ ಹೇಳ್ಬೋದು. ಅನೇಕ ರೈತ ಬಾಂಧವರು ಏನು ಈ ಒಂದು ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇದ್ದಾರೆ, ಅವರು ಮಾಡಿದ್ದನ್ನ ಮತ್ತೆ ಮಾಡುವಂತಹದ್ದನ್ನ ಅವರ ಕನಸುಗಳನ್ನ ನಾವು ನೀವೆಲ್ಲರೂ ಕೂಡ ಇವತ್ತಿನ ದಿವಸ ನೋಡಬೇಕಾಗಿದೆ, ಸಂದರ್ಶನ ಮಾಡಬೇಕಾಗಿದೆ ಅನ್ನುವಂತಹ ಮಾತನ್ನ ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಕೃಷಿ ಪ್ರವಾಸೋದ್ಯಮ ಅಂತಂದ್ರೆ ಇದೆಂತ ಪ್ರವಾಸೋದ್ಯಮ ಅಂತೇಳಿ ನೀವು ಕರಿಬಹುದು, ಆದ್ರೆ ಇಲ್ಲೂ ಕೂಡ ಸಾಕಷ್ಟು ಅವಕಾಶಗಳು ಇರುವುದನ್ನ ನಾವು ಇತ್ತೀಚಿನ ದಿವಸದೊಳಗೆ ಗಮನಿಸ್ತಾ ಇದ್ದೀವಿ. ಸರ್ಕಾರ ಕೂಡ ಇದಕ್ಕೆ ಒತ್ತಾಸೆಯಾಗಿ ನಿಂತದ. ಹಾಗಾಗಿ ಕೃಷಿ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ನಿಟ್ಟಿನೊಳಗೆ ಸಾಕಷ್ಟು ಕಾರ್ಯಗಳು ಆಗ್ತಾ ಇದ್ದಾವೆ. ಈ ನಿಟ್ಟಿನೊಳಗೆ ಅನೇಕ ಜನ ರೈತ ಬಾಂಧವರು ಉದ್ಯಮಿಗಳಾಗಿದ್ದಾರೆ. ಒಂದು ರಿಸಾರ್ಟ್ ಮಾಡದಂಗ್ ಮಾಡಿ ಅಲ್ಲಿ ತಮ್ಮ ಬೆಳೆಗಳನ್ನ ಮತ್ತು ಬೆಳೆಗಳಲ್ಲಿ ಮಾಡಿದಂತಹ ಆವಿಷ್ಕಾರಗಳನ್ನ ಮಷಿನರಿಯನ್ನ ಜನರಿಗೆ ತೋರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕೃಷಿಯೊಳಗೆ ಏನೇನು ಬದಲಾವಣೆಗಳಾಗಿವೆ, ಏನೇನು ಸಂಶೋಧನೆಗಳಾಗಿವೆ ಅನ್ನುವಂತಹ ಘಟನೆಗಳನ್ನ ತಮ್ಮ ಹೊಲಕ್ಕೆ ಏನು ಜನರು ಬರ್ತಾರೆ ಅವರಿಗೆ ತೋರಿಸುವಂತಹ ಪ್ರದರ್ಶನ ಮಾಡುವಂತಹ ಒಂದು ಕಾಯಕದೊಳಗೆ ನಿರತರಾಗಿದ್ದಾರೆ. ಅಂತಹ ರೈತರು ಇವತ್ತಿನ ದಿವಸ ಸಾಕಷ್ಟು ಸಂಖ್ಯೆ ಒಳಗೆ ನಮಗೆ ಸಿಗ್ತಾರೆ. ಅವರ ಅಡ್ರೆಸ್ ನಾನು ಈಗ ತಮಗೂ ಕೊಡಂಗಿಲ್ಲ, ಆದ್ರೆ ಒಂದು ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ. ಏನಪ್ಪಾ ಅಂತಂದ್ರೆ ನೀವು ಕೃಷಿ ಪ್ರವಾಸೋದ್ಯಮ ಅಂತೇಳಿ ಇಂಟರ್ನೆಟ್ನೊಳಗೆ ನೀವು ಹುಡುಕಾಡಕ ಶುರು ಮಾಡಿದ್ರಿ ಅಂತಂದ್ರೆ ಸಾಕಷ್ಟು ಇಂಥ ಸಂಸ್ಥೆಗಳು ನಿಮ್ಮ ಎದುರಿಗೆ ಬರ್ತಾವ. ಅವರು ವೈಯಕ್ತಿಕವಾಗಿ ರೈತರಿರ್ತಾರೆ, ಉದ್ಯಮಿಗಳಿರ್ತಾರೆ, ಆಮೇಲೆ ಕಂಪನಿಗಳಿರ್ತವೆ. ಇಂಥ ಸಾಕಷ್ಟು ಜನ ಇವತ್ತಿನ ದಿವಸ ಈ ಉದ್ಯಮದೊಳಗೆ ತೊಡಕೊಂಡಿದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ನಮ್ಮ ರೈತರು ಒಂದು ಸಣ್ಣ ಉದ್ಯಮವನ್ನೇ ಕೃಷಿ ಪ್ರವಾಸೋದ್ಯಮ ಅಂತೇಳಿ ವಿಕಸಿತ ಮಾಡುವಂತಹ ಎಲ್ಲಾ ಸಾಧ್ಯತೆಗಳು ಅದಾವ. ಇಂಥ ಒಂದು ಉದ್ಯಮ ಈಗಾಗಲೇ ಬೇರೆ ಬೇರೆ ಕಡೆ ನಡೆದದ. ವಿಶೇಷವಾಗಿ ಮಹಾರಾಷ್ಟದೊಳಗೆ ಅಂತಹ ಪ್ರಯೋಗಗಳು ಬಹಳಷ್ಟು ಆಗ್ಯಾವ ಅನ್ನುವಂತಹ ವಿಚಾರವನ್ನ ನಾವು ಕೇಳಿದ್ದೀವಿ. ಅಲ್ಲಿ ಸಂದರ್ಶನ ಮಾಡಿ ಬಂದವರು ಕೂಡ ನಮಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ನಮ್ಮ ಭಾಗದಲ್ಲೆಲ್ಲ ನಾವು ಸಾಮಾನ್ಯವಾಗಿ ಹಿಂಗಾರಿ ಒಳಗೆ ಬಿಳಿಜೋಳವನ್ನ ಬೆಳೀತಾ ಇದ್ದೀವಿ. ಇದು ಬಿಳಿಜೋಳದ ನಾಡು ಅಂತಾನೆ ಪ್ರಸಿದ್ಧ ಆದಂತಹದ್ದು. ಇಲ್ಲಿ ಬಿಳಿಜೋಳಕ್ಕೆ ಎಲ್ಲಾ ಕಡೆ ಬಹಳ ದೊಡ್ಡ ಹೆಸರದ. ಈ ಬಿಳಿಜೋಳ ಸೀತನಿ ಆಗುವಂತಹ ಒಂದು ಸಂದರ್ಭದೊಳಗೆ ಅದನ್ನೇ ಉದ್ಯಮವಾಗಿ ಪರಿವರ್ತನೆ ಮಾಡಿದಂತವರು ಇದ್ದಾರೆ. ಅಂದ್ರೆ ಸೀತನಿಯನ್ನ ಜನರಿಗೆ ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸ, ಅವರ ಹೊಲಕ್ಕೆ ಹೋಗಿ ಸೀತನಿ ತಿಂದು ಮತ್ತೆ ಅದರ ಆನಂದವನ್ನ ಪಡೆದುಕೊಳ್ಳುವಂತಹ ಒಂದು ಕಾರ್ಯ ಯಾವ ರೀತಿ ಮಾಡಬಹುದು ಅನ್ನೋದನ್ನ ಅನೇಕರು ಇವತ್ತಿನ ದಿವಸ ತೋರಿಸಿಕೊಟ್ಟಿದ್ದಾರೆ. ಇದರಿಂದಾಗಿ ಈ ಸೀತನಿ ಸೀಸನ್ ಒಳಗೆ ತಂಡೋಪತಂಡವಾಗಿ ಜನ ಅಂಥ ಹೊಲಗಳಿಗೆ ಭೇಟಿ ಕೊಟ್ಟು ಮುಂಜಾನೆ ಭೇಟಿ ಕೊಡ್ತಾರ, ಸಾಯಂಕಾಲ ತನಕನು ಹೊಲವನ್ನು ನೋಡ್ತಾರ, ಅಲ್ಲಿ ಯಾವ ರೀತಿ ಜೋಳದ ಬೆಳೆ ಬೆಳೀತಾ ಇದೆ, ಯಾವ ರೀತಿಯಾದಂತಹ ಒಂದು ಸುಧಾರಿಸಿದ ತಂತ್ರಜ್ಞಾನವನ್ನ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಜೊತೆಗೆ ಸೀತನಿಯ ಆನಂದವನ್ನ ಸವಿದು ಅವರು ಮರಳಿ ಬರ್ತಾರ, ಅದಕ್ಕೆ ಅವರು ಒಂದು ಬೆಲೆಯನ್ನ ಕೊಡ್ತಾರ. ಇದು ನಮ್ಮ ಎಲ್ಲ ಸಮಾಜಕ್ಕೆ ಪರಿಚಯ ಮಾಡಿಕೊಡುವಂತಹ ಒಂದು ಕೆಲಸ ಇವತ್ತಿನ ದಿವಸ ಆಗಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಆಧುನಿಕ ಜೀವನದ ಭರಾಟೆ ಒಳಗೆ ನಾವು ನಮ್ಮ ಕೃಷಿ ಬಗ್ಗೆ ಮರೆತು ಬಿಟ್ಟಿದ್ದೀವಿ, ಕೃಷಿಯ ಮಹತ್ವದ ಬಗ್ಗೆ ಮರೆತು ಬಿಟ್ಟಿದ್ದೀವಿ. ಆಮೇಲೆ ಪುಷ್ಟಿದಾಯಕವಾದಂತಹ ಆಹಾರ ಇವತ್ತಿನ ದಿವಸ ಕನಸಿನ ಮಾತಾಗ್ಯದ ಅನ್ನುವಂತಹ ಒಂದು ವಿಚಾರದೊಳಗೆ ನಾವೆಲ್ಲ ಸಹಮತಿಯನ್ನ ಹೊಂದಿದ್ದೀವಿ. ಅದಕ್ಕೆ ಕೃಷಿಯ ಮಹತ್ವವನ್ನು ತಿಳಿಸಿಕೊಡುವಂತಹದ್ದು ವಿಶೇಷವಾಗಿ ನಮ್ಮ ಮುಂದಿನ ಜನಾಂಗಕ್ಕೆ ಮಕ್ಕಳಿಗೆ ಕೃಷಿಯ ಪರಿಚಯ, ಉದ್ಯಮದ ಪರಿಚಯ ಮತ್ತು ಇಂಥ ಒಂದು ಆಕರ್ಷಣೆ ಅಲ್ಲಿ ಐತಿ ಅಂತಂದ್ರೆ ಮುಂದಿನವರು ಕೂಡ ಕೃಷಿ ಮಾಡೋದಕ್ಕೆ ತಯಾರಾಗಬಹುದು ಅನ್ನುವಂತಹ ಒಂದು ದೂರದೃಷ್ಟಿಯಿಂದ ಇಂಥ ಉದ್ಯಮಗಳು ಇವತ್ತ ನಮಗೆ ಸಹಾಯ ಮಾಡಬಹುದು. ಅದಕ್ಕಾಗಿ ಇದು ಒಂದೇ ಅಂತಲ್ಲ, ಈ ಸೀತನಿ ಬೆಳೆಯನ್ನ ಜನರಿಗೆ ಬಿಸಿನೆಸ್ ರೂಪದೊಳಗೆ ಜನರಿಗೆ ಪ್ರೆಸೆಂಟ್ ಮಾಡುವಂತಹದ್ದೇನದಲ್ಲ, ಇಂಥವು ನಮ್ಮ ಕೃಷಿಯೊಳಗೆ ಸಾಕಷ್ಟು ಅವಕಾಶಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಬಗೆಯ ಕೃಷಿ ಉದ್ಯಮಗಳು ಇವತ್ತು ಸ್ಥಾಪಿತವಾಗಿವೆ ಮತ್ತು ಜನರಿಗೆ ಒಂದು ಆನಂದದಾಯಕವಾದಂತಹ ಜೀವನವನ್ನ ಕೊಡುವುದಕ್ಕೆ ಪ್ರೇರಣೆ ಆಗಿವೆ ಅಂತ ಹೇಳಿ ಹೇಳಬಹುದು. ನೀವು ಇಲ್ಲಿ ತನಕ ಈ ಕೃಷಿ ಪ್ರವಾಸೋದ್ಯಮ ಅಂತೇಳಿ ಈ ಹೆಸರನ್ನ ಈಗ ಹೊಸದಾಗಿ ನೀವು ಕೇಳುತ್ತಾ ಇರಬಹುದು, ಆದ್ರೆ ಅನೇಕ ವರ್ಷಗಳಿಂದ ಇಂಥ ಒಂದು ರೂಢಿ ನಡೆದೆ ಬಂದದ ಅಂತ ಹೇಳಿ ಹೇಳಬಹುದು. ಈಗ ತಾವು ಕೃಷಿ ಮೇಳಕ್ಕೆ ಹೋಗಿರ್ತಿರಲ್ಲ, ಸಾಕಷ್ಟು ವಿಶ್ವವಿದ್ಯಾಲಯಗಳ ಕೃಷಿ ಮೇಳಗಳನ್ನ ನೋಡಿರ್ತೀರಿ, ಸಂಘ ಸಂಸ್ಥೆಗಳು ಮಾಡಿರುವಂತಹ ಕ್ಷೇತ್ರೋತ್ಸವಗಳನ್ನ ನೋಡಿರ್ತೀರಿ, ನಮ್ಮ ಪ್ರಗತಿಪರ ರೈತರು ಹೊಲದೊಳಗೆ ಮಾಡ್ತಾ ಇರುವಂತಹ ಕ್ಷೇತ್ರ ಭೇಟಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಇವೆಲ್ಲ ಈ ಕೃಷಿ ಪ್ರವಾಸೋದ್ಯಮದೊಳಗೆ ಬರುವಂತಹವು. ಯಾಕಪ್ಪ ಅಂತಂದ್ರೆ ಅಲ್ಲಿ ವಿಶಿಷ್ಟವಾದಂತಹ ತಂತ್ರಜ್ಞಾನದ ಬಗ್ಗೆ ಆಗ್ಲಿ, ಬೆಳೆಯ ಬಗ್ಗೆ ಆಗ್ಲಿ, ಅಥವಾ ವಿಚಾರದ ಬಗ್ಗೆ ಆಗ್ಲಿ ಅಲ್ಲಿ ನೀವು ಮಂಥನ ಮಾಡ್ತೀರಿ, ನೋಡ್ತೀರಿ. ನೋಡಿದ ಕೂಡಲೇ ನಿಮಗೆ ಗಟ್ಟಿ ಅನಿಸ್ತದೆ, ಹೌದಪ್ಪ ಇಂಥ ಒಂದು ಕೆಲಸವನ್ನ ನಾವು ಮಾಡಬಹುದು. ನಾವು ಜನರಿಗೆ ಹೇಳಬೇಕಾದಂತಹ ಒಂದು ವಿಚಾರವನ್ನ ಅಗ್ನಿ ವ್ಯವಸ್ಥಿತವಾಗಿ ನಾವು ಕಟ್ಟಿಕೊಟ್ಟಿವಿ ಅಂತಂದ್ರೆ ಜನರು ಅದನ್ನ ಅನುಸರಿಸುವಂತಹ ಎಲ್ಲಾ ಸಾಧ್ಯತೆಗಳು ಇರ್ತವೆ. ಅದು ಈ ಉದ್ಯಮದ ಒಂದು ಮೂಲ ಆಶಯ ಅಂತ ಹೇಳ್ಬಹುದು. ಅದಕ್ಕಾಗಿ ಇವತ್ತಿನ ದಿವಸದೊಳಗೆ ಬಹಳ ಶಿಸ್ತಿನಿಂದ ಇಂಥ ಉದ್ಯಮಗಳು ಅಭಿವೃದ್ಧಿ ಆಗಬೇಕಾಗಿದೆ. ಅದಕ್ಕೆ ತಮ್ಮ ದೃಷ್ಟಿ ಕೂಡ ಬದಲಾವಣೆ ಆಗಬೇಕು. ಯಾವ ರೀತಿ ನಮ್ಮ ದೃಷ್ಟಿ ಇರ್ತದ ಅದೇ ರೀತಿಯಾಗಿ ಸೃಷ್ಟಿ ಇರ್ತದ. ಇಲ್ಲಿ ನಮ್ಮ ರೈತರು ಸಾಕಷ್ಟು ಜ್ಞಾನ ಗಳಿಸಿಕೊಳ್ಳೋದಕ್ಕೆ ಅವಕಾಶ ಅದಾವ. ಅದರ ಜೊತೆಗೆ ತಮ್ಮ ಆದಾಯವನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಅವಕಾಶಗಳು ಸಾಕಷ್ಟು ಅದಾವ. ಏನು ಇಂಥ ಉದ್ಯಮಗಳನ್ನ ಸ್ಥಾಪಿಸಿದ್ದಾರೆ ಅವರನ್ನು ಕೂಡ ನೀವು ಹೋಗಿ ಕೇಳಬಹುದು. ಇಂಥ ಒಂದು ಉದ್ಯಮ ಮಾಡುವುದಕ್ಕೆ ಏನೇನು ನಿಮಗೆ ಪ್ರೇರಣೆ ಆಯಿತು, ಮತ್ತು ಅದರಿಂದ ಯಾವ ರೀತಿಯಾಗಿ ನೀವು ಈ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರಿ, ಅದರ ನಂತರ ಏನೇನು ಬದಲಾವಣೆಗಳಾದವು ತಮ್ಮ ಕೃಷಿ ಜೀವನದೊಳಗೆ ಇರಬಹುದು ಅಥವಾ ದಿನನಿತ್ಯದ ಬದುಕಿನೊಳಗಿರಬಹುದು. ಹಿಂಗೆ ನಿಮ್ಮದೇ ಆದಂತಹ ಒಂದು ವಿಚಾರಗಳನ್ನು ಅಲ್ಲಿ ಅವರಿಗೆ ಕೇಳಿಕೊಂಡು ನೀವು ಕೂಡ ಇಂಥ ಒಂದು ಪ್ರಗತಿಪರ ವಿಚಾರಧಾರೆಯ ಕಡೆ ಪ್ರೇರಣೆ ಪಡ್ಕೊಳ್ಬಹುದು ಅಂತೇಳಿ ನಮಗೆ ಅನಿಸ್ತದೆ. ನಮ್ಮ ದೇಶದೊಳಗೆ ಇಂತಹ ಉದ್ಯಮಗಳು ಈಗಾಗಲೇ ಹೇಳದಂಗೆ ಸಾಕಷ್ಟು ಕಡೆಗಳಲ್ಲಿ ಅದಾವ. ಅವುಗಳನ್ನ ನೀವು ಹೋಗಿ ನೋಡ್ಕೊಂಡು ಬಂದ್ರೆ ಒಂದು ಚಿತ್ರಣ ನಿಮಗೆ ಸಿಗುತ್ತದೆ. ಅದರ ಅಡ್ರೆಸ್ಸು ಗಿಡ್ರೆಸ್ಸು ಈಗಾಗಲೇ ನಾನು ಹೇಳಿನಿ, ಆ ಅಡ್ರೆಸ್ಗಳನ್ನ ನಾನು ಹೇಳೋದಿಲ್ಲ. ನೀವು ಇಂಟರ್ನೆಟ್ನೊಳಗೆ ಹೋಗಿ ಹುಡುಕಾಟ ಮಾಡಿದ್ರಿ ಅಂದ್ರೆ ನಿಮಗೆ ಸಾಕಷ್ಟು ಅಡ್ರೆಸ್ಗಳು ಸಿಗ್ತಾವ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೀವು ಈ ನೆಪದಿಂದಲಾದರೂ ಇಂಟರ್ನೆಟ್ ಕಡೆ ಹೋಗ್ರಿ, ಅದನ್ನು ಕಲೀರಿ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ಬಹಳಷ್ಟು ಅನುಕೂಲಕ್ಕೆ ಬರ್ತದೆ. ಇವತ್ತ ನಿಮಗೆ ಅದೇನ್ ಬಿಡು ಯಾಕೆ ಮಾಡಬೇಕು ಅನ್ನುವಂತಹ ಒಂದು ನಿರ್ಲಕ್ಷ್ಯ ಭಾವನೆ ಬರಬಹುದು, ನಮಗೆ ಯಾಕೆ ಬೇಕಾಗ್ಯದ ಅಂತೇಳಿ. ಆದ್ರೆ ಅದು ಹಂಗಲ್ಲ. ಮುಂದಿನ ದಿನಗಳಲ್ಲಿ ನಾವು ಹೇಳ್ಕೊತಾನೆ ಬಂದೀವಿ, ಮುಂದಿನ ದಿನಗಳಲ್ಲಿ ಡಿಜಿಟಲ್ ಯುಗದೊಳಗೆ ನಾವು ಬದುಕಬೇಕಾದಂತಹ ಒಂದು ಸನ್ನಿವೇಶ ಇರ್ತದ. ಯಾಕಂತಂದ್ರೆ ಅದು ಸರಳವಾಗಿ ಆಗುವಂತಹ ಕೆಲಸಗಳು ಮತ್ತೆ ಬೆರಳಿನ ತುದಿಯೊಳಗೆ ನಾವು ಬೇಡಿದ್ದು ಸಿಗುವಂತಹ ಒಂದು ವ್ಯವಸ್ಥೆ ಇರೋದ್ರಿಂದ ನಮ್ಮ ಸಾಕಷ್ಟು ಶ್ರಮ ಇದರೊಳಗೆ ಕಡಿಮೆ ಆಗ್ತದೆ, ನಮ್ಮ ಖರ್ಚು ಬಹಳಷ್ಟು ಕಡಿಮೆ ಆಗ್ತದೆ, ಮತ್ತೆ ಹೊಸ ಹೊಸ ವಿಚಾರಗಳು ನಮಗೆ ಈ ಮೂಲಕ ಗೊತ್ತಾಗ್ತವೆ. ಒಂದು ಹುಡುಕಾಕ ಹೋಗಿರ್ತೀವಿ, ಇನ್ನೊಂದು ವಿಚಾರ ಗೊತ್ತಾಗ್ತದೆ. ಅದಕ್ಕೆ ತಾವೆಲ್ಲ ತಿಳ್ಕೊಬೇಕು ಏನಪ್ಪ ಅಂತಂದ್ರೆ ಇಂಟರ್ನೆಟ್ ಅನ್ನುವಂಥದ್ದು, ಡಿಜಿಟಲ್ ಕ್ರಾಂತಿ ಅನ್ನುವಂಥದ್ದು ಇದು ನಮಗೆ ವರವಾಗಿ ಬಂದದ, ಅದನ್ನು ನಾವು ಸಾಕಷ್ಟು ಪ್ರಮಾಣದೊಳಗೆ ಬಳಸೋಣ ಅನ್ನುವಂಥದ್ದು. ಇವತ್ತು ನೀವು ಏನು ಈ ಮೇಘ ಸಂದೇಶವನ್ನ ಕೇಳ್ತಾ ಇದ್ದೀರಿ, ಮಾಹಿತಿಯನ್ನು ಕೇಳ್ತಾ ಇದ್ದೀರಿ, ಇದು ಇಂಟರ್ನೆಟ್ನಿಂದನೇ ನಮಗೆ ಸಿಗ್ತಾ ಇರುವಂತಹದ್ದು. ಏನು ವಾತಾವರಣದೊಳಗೆ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಾಗುವುದು ಇಂಟರ್ನೆಟ್ನಿಂದ. ಮೊದಲೆಲ್ಲ ನಾವು ಈ ಮಾಹಿತಿ ಸಿಗಬೇಕು ಅಂತಂದ್ರೆ ವಾರಗಟ್ಟಲೆ ಕಾಯಬೇಕಾಗ್ತಿತ್ತು, 10-15 ದಿವಸಗಟ್ಟಲೆ ಕಾಯಬೇಕಾಗ್ತಿತ್ತು. ಆದ್ರೆ ಈಗ ಹಂಗಲ್ಲ, ನಿಮಗೆ ಯಾವಾಗ ಬೇಕು ಅವಾಗ ಮಾಹಿತಿ ಸಿಗ್ತದೆ. ಏನು ಮನಸ್ಸು ಮಾಡಿ ನಾವು ಅದನ್ನ ಓಪನ್ ಮಾಡಿಕೊಳ್ಬೇಕು. ಇಂಟರ್ನೆಟ್ ಓಪನ್ ಆಯ್ತು ಅಂತಂದ್ರೆ ನಿಮಗೆ ಮಾಹಿತಿ, ಪ್ರತಿ ತಾಸಿನ ಮಾಹಿತಿ ಇವತ್ತು ನಮಗೆ ಸಿಗುವಂತಹ ವ್ಯವಸ್ಥೆ ಅದ. ಅದಕ್ಕೆ ಇಷ್ಟು ಸೌಲಭ್ಯಗಳದಾವ. ನಾವು ಮನಸ್ಸು ಮಾಡಿ ಅದರ ಕಡೆ ಲಕ್ಷ್ಯ ಕೊಟ್ಟಿವಿ ಅಂತಂದ್ರೆ ಅದು ಕೂಡ ಕರತಲಾ ಮೂಲಕ ಆಗ್ತದೆ. ಅದೇನು ಅಂತ ಕಷ್ಟದ ವಿಷಯ ಅಲ್ಲ. ಆತ್ಮೀಯರೇ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ ಅನ್ನುವಂತಹ ಮಾತನ್ನ ನಾವು ಪ್ರತಿ ಸಲನು ಹೇಳ್ತಾ ಇದ್ದೀವಿ. ಅದರ ಪರಿಣಾಮಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ಈ ಪರಿಣಾಮಗಳು ದುಷ್ಪರಿಣಾಮ ಅಂತನ್ರಿ ಇವು ಕಾಣಿಸ್ತಾ ಇದ್ದಾವೆ. ಆಸ್ಟ್ರೇಲಿಯಾದ ಒಂದು ಸುದ್ದಿ ಅದ. ಆಸ್ಟ್ರೇಲಿಯಾದ ಹತ್ರ ತಾಸ್ಮೇನಿಯಾ ಅನ್ನುವಂತಹ ಒಂದು ದ್ವೀಪದ, ಆ ದ್ವೀಪದ ತೀರಕ್ಕೆ ಏನಾಗ್ಯದ ಅಂತಂದ್ರೆ ಸುಮಾರು 250 ತಿಮಿಂಗಲಗಳು ಬಂದು ಸತ್ತಾವ ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದೊಳಗೆ ತಿಮಿಂಗಲಗಳು ಒಮ್ಮೆ ದ್ವೀಪಕ್ಕೆ ಬಂದು ಸತ್ತು ಬಿದ್ದಿರೋದು ಎಲ್ಲರಿಗೂ ಆಶ್ಚರ್ಯ ತಂದಿರುವಂತಹ ಒಂದು ಸಂಗತಿ ಅಂತ ಹೇಳ್ಬಹುದು. ಪ್ರತಿಕೂಲ ಹವಾಮಾನ ಇರಬಹುದು, ಇಲ್ಲಾಂತಂದ್ರೆ ಈ ಟ್ಯಾಂಕರ್ಗಳು ಎಣ್ಣೆ ಒಯ್ತಿರ್ತಾವ, ಆ ಎಣ್ಣೆ ಸೋರಿಕೆಯಾಗಿ ಅಥವಾ ವಿಷಕಾರಿ ರಾಸಾಯನಿಕ ವಸ್ತುಗಳು ಸಮುದ್ರಕ್ಕೆ ಸೇರ್ಪಡೆ ಆಗಿರುವುದರಿಂದ ಹಿಂಗ ಆಗಿರಬಹುದು ಅಂತೇಳಿ ತಾಸ್ಮಾನಿಯಾದ ನೈಸರ್ಗಿಕ ಸಂಪನ್ಮೂಲಗಳ ಇಲಾಖೆ ಒಂದು ಅನುಮಾನವನ್ನ ವ್ಯಕ್ತ ಮಾಡಿದೆ. ಈ 250 ತಿಮಿಂಗಲಗಳು ಸತ್ತೋದು, ಇನ್ನೂ ಕೆಲವೊಂದಿಷ್ಟು ತಿಮಿಂಗಲಗಳಿದ್ದು ಯಾವ್ಯಾವ ತಿಮಿಂಗಲಗಳು ಉಳಿದಾವ ಮತ್ತೆ ಅಲ್ಲಿಯ ಸ್ಥಳೀಯರು ಏನ್ ಮಾಡ್ಯಾರ ಅವುಗಳನ್ನ ಮತ್ತೆ ಸಮುದ್ರಕ್ಕೆ ಬಿಟ್ಟಾರ. ಇದೇ ಮೊದಲೇ ಸಲ ಅಲ್ಲ ಇಂತಹ ಘಟನೆ ನಡೆದು. ಕಳೆದ 2 ವರ್ಷಗಳ ಹಿಂದೆ ಇಂತಹ ಒಂದು ಘಟನೆ ಆಗಿತ್ತು. ಸುಮಾರು 470 ತಿಮಿಂಗಲಗಳು ಬಂದು ಅಪ್ಪಳಿಸಿದ್ವು, ಅದರೊಳಗೆ 111 ಸತ್ ಹೋಗಿದ್ದು ಅನ್ನುವಂತಹ ಮಾತನ್ನ ಇಲ್ಲಿ ನಾವು ನೆನಪು ಮಾಡಿಕೊಳ್ಬಹುದು. ಅಂದ್ರೆ ನಾವು ಮಾಡ್ತಾ ಇರುವಂತಹ ಕಾರ್ಯ ಏನದ ಅದು ತಪ್ಪಾಗಿದೆ. ನಿಸರ್ಗದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಬೀರ್ತಾ ಇದ್ದಾವೆ, ಅದರ ಪರಿಣಾಮವನ್ನ ನಾವು ಇವತ್ತಿನ ದಿವಸ ಅನುಭವಿಸುವಂತಹದ್ದು. ಅದರ ಜೊತೆಗೆ ಬೇರೆ ಬೇರೆ ಜೀವಿಗಳು ಸಹಿತ ಅನುಭವಿಸುವಂತಹ ಒಂದು ದುಷ್ಟಚಕ್ರವನ್ನ ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ವಿಷವರ್ತಲವನ್ನ ನಾವು ಕತ್ತರಿಸುವುದರ ಕಡೆ ಗಂಭೀರವಾದಂತಹ ಒಂದು ಚಿಂತನೆ ಮತ್ತೆ ಧನಾತ್ಮಕವಾದಂತಹ ಯೋಜನೆಗಳ ಅನುಷ್ಠಾನದ ಕಡೆ ಗಮನ ಹಾರಿಸಬೇಕಾಗಿದೆ. ಆತ್ಮೀಯರೇ, ಇಲ್ಲಿ ತನಕ ಉತ್ತರಿ ಮಳೆ ಇತ್ತು. ಈ ಸಲದ ಉತ್ತರ ಮಳೆ ಅಲ್ಪ ಮಳೆ ಅಂತ ಹೇಳಿ ಹೇಳ್ತಾ ಇದ್ರು. ಕೆಲವು ಕಡೆ ಜೋರು ಮಳೆ ಬರಬಹುದು ಅನ್ನುವಂತಹ ಮಾತಿತ್ತು. ಕೆರೆ ಕಟ್ಟೆ ತುಂಬುತ್ತವ, ಈಶಾನ್ಯ ಭಾರತದೊಳಗೆ ವಾಯುಭಾರ ಕುಸಿತ ಆಗಬಹುದು, ಪ್ರವಾಹದ ಭೀತಿ ಏರ್ಪಡಬಹುದು ಅನ್ನುವಂತಹ ಮಾತಿತ್ತು. ಒಂದು ಮತ್ತು ಎರಡನೇ ಚರಣಗಳಲ್ಲಿ ದಕ್ಷಿಣ ಮತ್ತು ಆಗ್ನೇಯ ಭಾರತದೊಳಗೆ ಜಡಿ ಮಳೆ ಸಂಭವ ಅನ್ನುವಂತಹ ಮಾತು ಇತ್ತು. ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ರಾಜ್ಯದ ಕೆಲವು ಕಡೆ ಜೋರು ಮಳೆ ಅನ್ನುವಂತಹ ಒಂದು ನಿರೀಕ್ಷೆ ಕೂಡ ಇತ್ತು. ಉತ್ತರ ಮಳೆ ಹೆಚ್ಚು ಕಡಿಮೆ ಅದರ ಒಂದು ನಿರೀಕ್ಷೆಗೆ ತಕ್ಕಂಗೆ ವರ್ತನೆ ಮಾಡ್ಯದ ಅಂತ ಹೇಳ್ಬಹುದು. ಈಗೇನು ಮೂರು ಮತ್ತು ನಾಲ್ಕನೇ ಚರಣಗಳು ಹೇಳ್ತಾ ಇದ್ದಾರೆ, ಕೊನೆ ಕೊನೆಗೆ ಸ್ವಲ್ಪ ಮಳೆ ಆಗಿದ್ದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನ ಮುಂದಿನ ಮಳೆ ಬಹಳ ದೊಡ್ಡ ಮಳೆ, ಅದು ಹಸ್ತ ಮಳೆ ಪ್ರವೇಶ ಇವತ್ತು ಆಗ್ತಾ ಇದೆ. ಇದು ಅಕ್ಟೋಬರ್ 10 ತನಕನೂ ಇರ್ತದೆ. ಈ ಸಲ ಹಸ್ತ ಮಳೆ ಮಧ್ಯಮ ವೃಷ್ಟಿಯನ್ನು ತರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮಾನ್ಸೂನ್ ಮಾರುತಗಳು ದುರ್ಬಲ ಆಗಬಹುದು ಅನ್ನುವಂತಹ ಮಾತದ. ಆಗ್ನೇಯ ಭಾರತದೊಳಗೆ ವಾಯುಭಾರ ಕುಸಿತದಿಂದ ಹೆಚ್ಚು ಮಳೆ ಆಗಬಹುದು. ಆಗ್ನೇಯ ಭಾರತ ಅಂತಂದ್ರೆ ನಮ್ಮ ದಕ್ಷಿಣ ಭಾರತದ ಒಂದು ಭಾಗ ಅಂತ ಹೇಳಿ ತಿಳ್ಕೊಡ್ರಿ. ಮಲೆನಾಡು ಮತ್ತು ಬಯಲುಸೀಮೆಗಳಲ್ಲಿ ಥಂಡಿ ವಾತಾವರಣ ಇರಬಹುದು, ದಕ್ಷಿಣದ ಹಲವು ಕಡೆ ಹಗುರದಿಂದ ಸಾಧಾರಣ ಮಳೆ ಬರಬಹುದು ಅನ್ನುವಂತಹ ಒಂದು ವಿಚಾರ ಇಲ್ಲದ. ದಿನಾಂಕ ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 2, 4, 5, 6, 8, 9 ಈ ದಿನಗಳಂದು ಒಳ್ಳೆ ಮಳೆ ಬರಬಹುದು ಅನ್ನುವಂತಹ ನಿರೀಕ್ಷೆ ಅದ. ದಿನಾಂಕಗಳನ್ನು ಇನ್ನೊಮ್ಮೆ ಕೇಳ್ರಿ. ಸೆಪ್ಟೆಂಬರ್ 27, 28, 30, ಅಕ್ಟೋಬರ್ 1, 2, 4, 5, 6, 8, 9 ಈ ದಿನಗಳಂದು ಉತ್ತಮ ಮಳೆ ಸಂಭವ ಅದ ಅಂಥೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಸೆಪ್ಟೆಂಬರ್ 28 ಬರುವ ಮಂಗಳವಾರ ಅಕ್ಟೋಬರ್ 4 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಮಿಶ್ರ ವಾತಾವರಣ ಇರಬಹುದಾಗ್ಯದ. ಮಳೆಯ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಬಿಸಿಲು, ಗುಡುಗು, ಮಿಂಚುಗಳು, ಈ ಎಲ್ಲಾ ಸನ್ನಿವೇಶಗಳನ್ನು ನಾವು ಈ ವಾರ ನೋಡಬಹುದಾಗಿದೆ. ಮೊದಲಿನ ಮೂರು ದಿವಸಗಳು ಅಂತಂದ್ರೆ ಬುಧವಾರ, ಗುರುವಾರ, ಶುಕ್ರವಾರ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆಯ ಸಾಧ್ಯತೆಗಳು ಅದಾವ. ಆ ನಂತರ ಮುಂದಿನ ದಿನಗಳಲ್ಲಿ ಹಗುರವಾಗಿ ಮಳೆ ಆಗುವುದು ಅನ್ನುವಂತಹ ಒಂದು ಸೂಚನೆ ಅದ. ಈ ಎರಡು ಮೂರು ದಿವಸ ಅಂತಂದ್ರೆ ಬುಧವಾರ 28, ಗುರುವಾರ 29 ಮತ್ತೆ ಶುಕ್ರವಾರ 30, ಈ ಮೂರು ದಿವಸ ತಮಗ ಬೇಕಾದಷ್ಟು ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಅದ. ಚದುರಿದಂಗ ಮಳೆ ಆಗಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈಗಾಗಲೇ ನಾವು ಕಳೆದ ವಾರ ವಿಚಾರ ಮಾಡದಂಗ ಒಳ್ಳೆ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ ಅಂತ ಇದ್ವಿ. ಆದ್ರೆ ಆ ವಾತಾವರಣ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳಬಹುದು. ಆದರೂ ಕೂಡ ಮಳೆಗೆ ಕೊರತೆ ಇಲ್ಲ ಅನ್ನುವಂತಹ ಒಂದು ವಿಚಾರದ. ಈಗೇನು ತಾವು ಮಳೆ ಬೇಡತಾ ಇದ್ದೀರಿ, ಅಷ್ಟು ಪ್ರಮಾಣದ ಮಳೆ ಈ ಮೂರು ದಿವಸಗಳಲ್ಲಿ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇದೆ. ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಬಹುದು ಅಂತಂದ್ರೆ ಶನಿವಾರದಿಂದ ಮಂಗಳವಾರ ತನಕ ಮಳೆಯ ಪ್ರಮಾಣ ಸ್ವಲ್ಪ ಕಡಿಮೆ ಅದ. ಹಗುರವಾಗಿ ಮಳೆಯಾಗುವಂತಹ ಸನ್ನಿವೇಶಗಳದಾವ. ಚದುರಿದಂಗ ಅಲ್ಲಿಯೂ ಕೂಡ ಮಳೆ ಆಗಬಹುದು. ಆದ್ರೆ ಒಂದನ್ನ ನೆನಪಿಡ್ರಿ, ಮುಂದಿನ ವಾರ ಕೂಡ ನಾನು ತಮಗ ಹೇಳ್ತಾ ಇದ್ದೀನಿ, ಮುಂದಿನ ವಾರ ಶನಿವಾರ, ರವಿವಾರ, ಸೋಮವಾರ ಈ ರೀತಿ ಮಳೆಯನ್ನ ನಾವು ನೋಡಬಹುದು. ಉಳಿದ ದಿನಗಳಲ್ಲಿ ಅಂಥ ಮಳೆ ಏನಿಲ್ಲ, ಹಗುರವಾಗಿ ಅಲ್ಲಲ್ಲಿ ಮಳೆ ಆಗುವುದು. ಇದು ಮುಂದಿನ ವಾರದ್ದಾಯಿತು. ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 28 ತಾರೀಕು ಮಳೆಯ ಸಾಧ್ಯತೆಗಳು %75, ಗುರುವಾರ 99%, ಶುಕ್ರವಾರ 30 ತಾರೀಕು 70, ಶನಿವಾರ ಅಕ್ಟೋಬರ್ 1 ತಾರೀಕು ಮತ್ತು ರವಿವಾರ 2 ತಾರೀಕು 65, ಸೋಮವಾರ 3 ತಾರೀಕು 65 ಮತ್ತು ಮಂಗಳವಾರ 4 ತಾರೀಕು %40 ಅನ್ನುವಂತಹ ಸೂಚನೆ ಇದೆ. ಕಲಬುರಗಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿಯೊಳಗೆ ಸುಮಾರು 30 ಮಿಲಿಮೀಟರ್ನಷ್ಟು ಮಳೆ ಆಗಬಹುದಾಗಿದೆ. ಬೀದರ್ ಜಿಲ್ಲೆ ಒಳಗೆ ಬುಧವಾರ 28 ತಾರೀಕು ಮಳೆಯ ಸಾಧ್ಯತೆಗಳು %75, ಗುರುವಾರ 29 ತಾರೀಕು 90, ಶುಕ್ರವಾರ 30 ತಾರೀಕು 65, ಶನಿವಾರ ಅಕ್ಟೋಬರ್ 1 ತಾರೀಕು, ರವಿವಾರ 2 ತಾರೀಕು, 60%, ಸೋಮವಾರ 3ನೇ ತಾರೀಕು 70%, ಮತ್ತು ಮಂಗಳವಾರ 4ನೇ ತಾರೀಕು 40% ಅನ್ನುವಂತಹ ಸೂಚನೆ ಇದೆ. ಬೀದರ್ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗ ಸುಮಾರು 27 mm ಮಳೆ ಆಗಬಹುದು. ರಾಯಚೂರು ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 80%, ಗುರುವಾರ 29, ಶುಕ್ರವಾರ 30, ಈ ಎರಡು ದಿವಸ 90, ಶನಿವಾರ ಅಕ್ಟೋಬರ್ 1ನೇ ತಾರೀಕು 55, ರವಿವಾರ 2ನೇ ತಾರೀಕು 50, ಸೋಮವಾರ 3ನೇ ತಾರೀಕು 60, ಮತ್ತು ಮಂಗಳವಾರ 4ನೇ ತಾರೀಕು 45%. ರಾಯಚೂರು ಜಿಲ್ಲೆ ಒಳಗ ಈ ವಾರ ಅಡ್ಡಿ ಇಲ್ಲ ಅನ್ನುವಷ್ಟು ಮಳೆ ಆಗಬಹುದಾಗಿದೆ. ಉತ್ತಮ ಮಳೆ ಅಂತ ಹೇಳಬಹುದು. ಒಟ್ಟು 54 mm ಮಳೆ ರಾಯಚೂರು ಜಿಲ್ಲೆ ಒಳಗ ಸಂಭವ ಅದ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 29ನೇ ತಾರೀಕು 90, ಶುಕ್ರವಾರ 30ನೇ ತಾರೀಕು 85, ಶನಿವಾರ ಅಕ್ಟೋಬರ್ 1ನೇ ತಾರೀಕು 60, ರವಿವಾರ 2ನೇ ತಾರೀಕು ಮತ್ತು ಸೋಮವಾರ 3ನೇ ತಾರೀಕು 70%, ಮತ್ತು ಮಂಗಳವಾರ 4ನೇ ತಾರೀಕು 55% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗ 25 mm ಮಳೆ ಬರಬಹುದು. ಕೊಪ್ಪಳ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು 15%, ಗುರುವಾರ 29ನೇ ತಾರೀಕು 80, ಶುಕ್ರವಾರ 30ನೇ ತಾರೀಕು 90, ಶನಿವಾರ ಅಕ್ಟೋಬರ್ 1ನೇ ತಾರೀಕು 75, ರವಿವಾರ 2ನೇ ತಾರೀಕು ಅಲ್ಲದೆ ಮಂಗಳವಾರ 4ನೇ ತಾರೀಕು 60%, ಮತ್ತು ಸೋಮವಾರ 3ನೇ ತಾರೀಕು 70%. ಕೊಪ್ಪಳ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗ ಬುಧವಾರ ಒಂದನ್ನು ಬಿಟ್ಟರೆ ಉಳಿದ ಎಲ್ಲ ದಿನಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳಾದವ. ಒಟ್ಟು 30 mm ಮಳೆಯನ್ನು ಕೊಪ್ಪಳ ಜಿಲ್ಲೆಯೊಳಗೆ ನಾವು ನಿರೀಕ್ಷೆ ಮಾಡಬಹುದು. ಯಾದಗಿರಿ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 70%, ಗುರುವಾರ 29ನೇ ತಾರೀಕು 90, ಶುಕ್ರವಾರ 30ನೇ ತಾರೀಕು 80, ಶನಿವಾರ ಅಕ್ಟೋಬರ್ 1ನೇ ತಾರೀಕು ರವಿವಾರ 2ನೇ ತಾರೀಕು 50%, ಸೋಮವಾರ 3ನೇ ತಾರೀಕು 65, ಮತ್ತು ಮಂಗಳವಾರ 4ನೇ ತಾರೀಕು 45% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗ ಸುಮಾರು 32 mm ಮಳೆ ಬರಬಹುದು. ಬಳ್ಳಾರಿ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 29ನೇ ತಾರೀಕು 85, ಶುಕ್ರವಾರ 30ನೇ ತಾರೀಕು 90, ಶನಿವಾರ ಅಕ್ಟೋಬರ್ 1ನೇ ತಾರೀಕು ಅಲ್ಲದೆ ಸೋಮವಾರ 3ನೇ ತಾರೀಕು 70, ರವಿವಾರ 2ನೇ ತಾರೀಕು 55, ಮತ್ತು ಮಂಗಳವಾರ 4ನೇ ತಾರೀಕು 60% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆಯೊಳಗ ಒಳ್ಳೆ ಮಳೆಯನ್ನು ನಾವು ಈ ವಾರ ನೋಡಬಹುದು. ಸುಮಾರು 43 mm ಮಳೆ ಬಳ್ಳಾರಿ ಜಿಲ್ಲೆಯೊಳಗ ಬರಬಹುದು ಅಂತೇಳಿ ತಜ್ಞರು ಸೂಚಿಸ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಬಹುತೇಕ ಒಣ ವಾತಾವರಣ ಇರಬಹುದಾಗಿದೆ. ಮಳೆಯ ಸಾಧ್ಯತೆಗಳು 30%, ಗುರುವಾರ 29ನೇ ತಾರೀಕು 85, ಶುಕ್ರವಾರ 30ನೇ ತಾರೀಕು 90, ಶನಿವಾರ ಅಕ್ಟೋಬರ್ 1ನೇ ತಾರೀಕು 70, ರವಿವಾರ 2ನೇ ತಾರೀಕು 60, ಸೋಮವಾರ 3ನೇ ತಾರೀಕು 70, ಮತ್ತು ಮಂಗಳವಾರ 4ನೇ ತಾರೀಕು 55% ಅನ್ನುವಂತಹ ಸೂಚನೆ ಅದ. ಬಾಗಲಕೋಟೆ ಜಿಲ್ಲೆಯೊಳಗ ಒಂದು ವಾರದ ಅವಧಿಯೊಳಗ ಒಂದು ದಿನವನ್ನ ಬಿಟ್ಟರೆ, ಅಂದ್ರೆ ಬುಧವಾರ ಒಂದನ್ನ ಬಿಟ್ಟರೆ, ಉಳಿದ ದಿನಗಳಲ್ಲಿ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು 24 mm ಮಳೆ ಬಾಗಲಕೋಟೆ ಜಿಲ್ಲೆಯೊಳಗ ಬರಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆಯೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಮತ್ತು ಶುಕ್ರವಾರ 30ನೇ ತಾರೀಕು ಕೂಡ ಅಷ್ಟೇ ಅಂತಂದ್ರೆ 65% ಅನ್ನುವಂತಹ ಸೂಚನೆ ಅದ. ಗುರುವಾರ 29ನೇ ತಾರೀಕು 90, ಶನಿವಾರ ಅಕ್ಟೋಬರ್ 1ನೇ ತಾರೀಕು 2ನೇ ತಾರೀಕು 60, ಸೋಮವಾರ 3ನೇ ತಾರೀಕು 55, ಮತ್ತು ಮಂಗಳವಾರ 4ನೇ ತಾರೀಕು 40% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆಯೊಳಗ ಉತ್ತಮ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ಒಟ್ಟು ಒಂದು ವಾರದ ಅವಧಿಯೊಳಗ 30 mm ಮಳೆ ಆಗಬಹುದು ಅನ್ನುವಂತಹ ಒಂದು ಚಿಹ್ನೆ ಇಲ್ಲಿ ತೋರಿಸ್ತಾ ಇದೆ. ಇನ್ನು ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 28ನೇ ತಾರೀಕು ಮಳೆಯ ಸಾಧ್ಯತೆಗಳು 75%, ಗುರುವಾರ 29ನೇ ತಾರೀಕು 85, ಶುಕ್ರವಾರ 30ನೇ ತಾರೀಕು, ಶನಿವಾರ ಅಕ್ಟೋಬರ್ 1 ಅಲ್ಲದೆ ಸೋಮವಾರ ಅಕ್ಟೋಬರ್ 3, ಈ ಮೂರು ದಿವಸ 65, ರವಿವಾರ 2ನೇ ತಾರೀಕು 60, ಮತ್ತು ಮಂಗಳವಾರ 4ನೇ ತಾರೀಕು 45% ಅನ್ನುವಂತಹ ಸೂಚನೆಯನ್ನ ತಜ್ಞರು ನೀಡುತ್ತಾ ಇದ್ದಾರೆ. ಜಹೀರಾಬಾದ್ ತಾಲೂಕಿನೊಳಗ ಒಂದು ವಾರದ ಅವಧಿಯೊಳಗ ಸುಮಾರು 30 mm ಮಳೆ ಆಗಬಹುದು ಅನ್ನುವಂತಹ ಒಂದು ಅನುಮಾನ ಅದ. ಇದು ಸವಿಸ್ತಾರವಾಗಿ ಆಯಿತು. ಆತ್ಮೀಯರೇ, ಇನ್ನೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪ ಅಂತಂದ್ರ, ಈ ವಾರ ಕೂಡ ನಮಗ ಆಶಾದಾಯಕ ವಾರ ಅಂತ ಹೇಳಿ ಹೇಳಬಹುದು. ಮೊದಲಿನ 3 ದಿವಸಗಳು ಮಳೆಯ ಸಾಧ್ಯತೆಗಳು ಚಲೋ ಅದಾವ. ತಮಗ ಬೇಕಾದಷ್ಟು ಮಳೆ ಆಗಬಹುದು. ಎಲ್ಲೆಲ್ಲಿ ತಾವು ಮಳೆ ಸಲವಾಗಿ ವೇಟ್ ಮಾಡ್ತಾ ಇದ್ದೀರಿ, ಕಾಯ್ತಾ ಇದ್ದೀರಿ, ಅಲ್ಲಿ ಮಳೆ ಆಗಬಹುದು ಅನ್ನುವಂತಹ ಒಂದು ಸೂಚನೆ ಇರುವುದರಿಂದ ನಾವೆಲ್ಲರೂ ಸಮಾಧಾನ ಪಡಬೇಕು. ಮುಂದಿನ ವಾರ ಕೂಡ ಮಳೆ ಅದಾವ. ಈಗಾಗಲೇ ಹೇಳದಂಗ ಶನಿವಾರ, ರವಿವಾರ, ಸೋಮವಾರ ಹಿಂಗ ಮುಂದಿನ ವಾರ ಕೂಡ ಮಳೆ ಅದಾವ. ಒಟ್ಟಿನೊಳಗ ಈ ವಾರದೊಳಗ ಮಿಶ್ರ ವಾತಾವರಣ ಇರುತ್ತದೆ, ಹಗುರವಾಗಿ ಮಳೆ ಆಗಬಹುದು, ಚದುರಿದಂಗ ಮಳೆಯ ಸಾಧ್ಯತೆಗಳು ಅದಾವ ಅನ್ನುವಂತಹ ಸೂಚನೆ ಅದ. ಈ ವಾತಾವರಣದೊಳಗ ಬದಲಾವಣೆಗಳು ಆಗಬಹುದು, ಅವನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮುಗಿಸೋದಕ್ಕಿಂತ ಮೊದಲು ಮತ್ತೊಮ್ಮೆ ನಮ್ಮ ಎಲ್ಲ ರೈತ ಬಾಂಧವರಿಗೆ, ರೈತ ಬಾಂಧವರ ಕುಟುಂಬದ ಸದಸ್ಯರಿಗೆ, ಬಂಧು ಬಳಗದವರಿಗೆ, ಆಸಕ್ತರಿಗೆ, ಸ್ನೇಹಿತರಿಗೆ, ಶ್ರೋತೃಗಳಿಗೆ ಎಲ್ಲರಿಗೂ ನವರಾತ್ರಿ, ವಿಜಯದಶಮಿ ಹಬ್ಬದ ಹಾರ್ದಿಕ